ದೇವರಾಜ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿನ ಶುಚಿತ್ವ ಮತ್ತು ಹಾಲಿನ ದುರ್ವಾಸನೆಗೆ ವೈಜ್ಞಾನಿಕ ಕಾರಣಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಲನ್ನ ಪರಿಪೂರ್ಣವಾದಂತಹ ಆಹಾರ ಅಂತ ಹೇಳಿ ಕರಿತೇವೆ. ಎಳೆಯ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಹಾಲನ್ನ ಸೇವನೆಯನ್ನ ಮಾಡಬಹುದು. ಇವತ್ತು ಹಾಲಿನ ಉತ್ಪಾದನೆಯು ಕೂಡ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಇರುವಂತದ್ದನ್ನ ಕಾಣಬಹುದು. ಮತ್ತೆ ಹಾಲಿನಲ್ಲಿ ಏನೆಲ್ಲ ಸತ್ವಗಳು ಇದ್ದಾವೋ, ಪೋಷಕಾಂಶಗಳಿದ್ದಾವೋ, ಅವು ಮನುಷ್ಯನ ಬೆಳವಣಿಗೆಗೆ ಮತ್ತೆ ಅವರ ಆರೋಗ್ಯಕ್ಕೆ ಹೆಚ್ಚು ಸೂಕ್ತ ಅನ್ನುವಂತಹ ಮಾತು ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಹಾಲನ್ನ ಬಹಳ ಶುಚಿಯಿಂದ ನಾವು ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂಥದ್ದು. ಯಾಕೆ ಅಂತ ಅಂದ್ರೆ ನಮ್ಮ ಸಮಾಜದಲ್ಲಿರತಕ್ಕಂತಹ ಎಲ್ಲಾ ವರ್ಗದವರು ಕೂಡ ಹಾಲನ್ನ ಬಳಕೆಯನ್ನ ಮಾಡ್ತಾರೆ. ಬಹಳ ಮುಖ್ಯವಾಗಿ ಎಳೆಯ ಮಕ್ಕಳಿಗೂ ಕೂಡ ಅವರ ಪೋಷಣೆಗಾಗಿ ಮತ್ತೆ ಬೆಳವಣಿಗೆಗಾಗಿ ನಾವು ಹಾಲನ್ನ ಅವಲಂಬಿಸಿರೋದ್ರಿಂದ ಇದರ ಶುಚಿತ್ವ ಬಹಳ ಮುಖ್ಯ. ಇದರ ನಂತರವೂ ಕೂಡ ಹಾಲು ಒಂದಷ್ಟು ದುರ್ವಾಸನೆಯನ್ನ ಸೂಸುತ್ತೆ. ಅದಕ್ಕೆ ವೈಜ್ಞಾನಿಕವಾಗಿ ಏನು ಕಾರಣಗಳು, ದುರ್ವಾಸನೆ ಬಾರದ ಹಾಗೆ ಹೇಗೆ ಹಾಲಿನ ಉತ್ಪಾದನೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ದೇವರಾಜ್ ನಾಯ್ಕ ಅವರು ನಮ್ಮೊಂದಿಗೆ ಇದ್ದಾರೆ. ದೇವರಾಜ್ ನಾಯ್ಕ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ನಮ್ಮೆಲ್ಲರಿಗೂ ಕೂಡ ಹಾಲಿನ ಪರಿಚಯ ಇದೆ, ಆದ್ರೆ ಹಾಲು ಅಂದ್ರೆ ಏನು ಅನ್ನುವಂಥದ್ದನ್ನ ಯಾರಾದರೂ ಕೇಳಿದ್ರೆ ನಾವು ವೈಜ್ಞಾನಿಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹಾಲು ಅಂತ ಅಂದ್ರೆ ಏನು? ಹಾಲು ತಾವೇ ತಿಳಿಸಿದ ಹಾಗೇನೆ, ಇದು ಉತ್ಕೃಷ್ಟ ದರ್ಜೆಯ ಸ್ವಾದ ಗುಣಮಟ್ಟದ ದ್ರವ ರೂಪದ ಸಂಪೂರ್ಣ ಆಹಾರ ಅಂತ ಕರೀತಾರೆ. ಈ ಹಾಲಿನಲ್ಲಿ ಕೊಬ್ಬು, ಸಸಾರಜನಕ, ಕಾರ್ಬೋಹೈಡ್ರೇಟ್ಸ್, ಲವಣಗಳು ಮತ್ತೆ ನೀರಿನ ಅಂಶ ಕೂಡ ಇರುತ್ತೆ. ಈ ಅಂಶಗಳು ಬಹಳ ಉತ್ಕೃಷ್ಟವಾದವು ಮತ್ತೆ ಉಪಯುಕ್ತವಾದವು. ಇದು ಕೇವಲ ಒಂದೇ ಸಸ್ತನಿಗಳಿರಲ್ಲ, ಇದು ಬೇರೆ ಬೇರೆ ಸಸ್ತನಿಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರ್ತವೆ. ಉದಾಹರಣೆಗೆ ನಾವು ಎಮ್ಮೆ ಹಾಲು ತಗೋಬಹುದು, ಹಸು ಹಾಲು ತಗೋಬಹುದು, ಮತ್ತೆ ಕುರಿ ಮೇಕೆ ಹಾಲು, ಕತ್ತೆ ಹಾಲು, ಹಾಗೆ ಮಾನವರ ಮಹಿಳೆಯರ ಹಾಲು. ಸೊ ಈ ಎಲ್ಲಾ ಹಾಲುಗಳನ್ನ ನಾವು ವಿಂಗಡಣೆ ಮಾಡಿದಾಗ ಈ ಪ್ರತಿ ಹಾಲಿನಲ್ಲಿ ಬೇರೆ ಬೇರೆವಾದ ಅಂಶಗಳು ನಾವು ಕಂಡು ಬರ್ತೀವಿ. ಉದಾಹರಣೆಗೆ ಎಮ್ಮೆ ಹಾಲಿನಲ್ಲಿ ಹೆಚ್ಚು ಕೊಬ್ಬು ಕಂಡು ಬಂದ್ರೆ ಹಸುವಿನ ಹಾಲಿನಲ್ಲಿ ತೀರ ಸ್ವಲ್ಪ ಕಡಿಮೆ, ಅಂದ್ರೆ ಉದಾಹರಣೆಗೆ 6% ಫ್ಯಾಟ್ ಕೊಬ್ಬು ಎಮ್ಮೆ ಹಾಲಲ್ಲಿದ್ರೆ ಹಸುವಿನ ಹಾಲಿನಲ್ಲಿ 4-5% ತನಕ ನಾವು ಶೇಕಡ 5% ತನಕ ನಾವು ಕೊಬ್ಬನ್ನ ನಾವು ಕಾಣಬಹುದು. ಮುಖ್ಯವಾಗಿ ನಾನು ಇವತ್ತು ಹಸು ಮತ್ತೆ ಎಮ್ಮೆ ಹಾಲಲ್ಲಿ ಮಾತಾಡ್ತಾ ಇರಬಹುದಾದಂತೆ ಅದ್ರ ಜೊತೆ ಜೊತೆಗೇನೆ ಈ ಒಂದು ಏನು ಕುರಿ ಮೇಕೆ ಹಾಗೇನೆ ಕತ್ತೆ ಹಾಲು ಹಾಗೆ ಮನುಷ್ಯರ ಹಾಲು ಈ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಖ್ಯವಾಗಿ ಉತ್ಕೃಷ್ಟ ದರ್ಜೆಯ ಪೋಷಕಾಂಶಗಳು ಮಾನವನ ಹಾಲಿನಲ್ಲಿ ಕಂಡು ಬಂದ್ರೆ ಅದನ್ನ 2ನೇ ಸ್ಥಾನ ನಾನು ಕತ್ತೆಯ ಹಾಲಿನಲ್ಲಿ ಕೂಡ ಕಂಡು ಬರುತ್ತೆ ಅಂತ ತಿಳಿದುಬರುತ್ತೆ. 3ನೇ ಸ್ಥಾನ ಮೇಕೆ ಹಾಲಿಗೆ ಹೋಗುತ್ತೆ. ಮತ್ತೆ 4ನೇ ಸ್ಥಾನ ಹಸು ಹಾಗೇನೆ ಮತ್ತೆ ಎಮ್ಮೆ ಹಾಲಿಗೆ ಬರುತ್ತೆ. ಇಲ್ಲಿ ಕಾರಣ ಇಷ್ಟೇನೆ, ಅಂಶ ಪೋಷಕಾಂಶಗಳು ಏನಿದಾವ ಹಾಲಿನಲ್ಲಿ ಅವು ತೀರಾ ಹೆಚ್ಚುನೂ ಇರಬಾರ್ದು, ತೀರಾ ಕಡಿಮೆನೂ ಇರಬಾರ್ದು. ಉದಾಹರಣೆಗೆ ನಾವು ಹಸುವಿನ ಹಾಲನ್ನ ಮತ್ತೆ ಮನುಷ್ಯನ ಹಾಲನ್ನ ನಾವು ಉದಾಹರಣೆಗೆ ತಗೊಂಡ್ರೆ, ಉದಾಹರಣೆಗೆ ಹಸುವಿನ ಹಾಲಿನಲ್ಲಿ ಶೇಕಡ 3-5% ತನಕ ಕೊಬ್ಬಿದ್ರೆ ಇಲ್ಲಿ ಮನುಷ್ಯನ ಹಾಲಿನಲ್ಲಿ 3-4% ಅಷ್ಟೇ ಮಾತ್ರ ಕೊಬ್ಬಿರುತ್ತೆ. ಆಮೇಲೆ ಉದಾಹರಣೆಗೆ ಲ್ಯಾಕ್ಟೋಸ್ ಅನ್ನು ತಗೊಂಡ್ರೆ ಅಲ್ಲಿ ಕೇವಲ 4-5% ಲ್ಯಾಕ್ಟೋಸ್ ಅಂಶ ಕಂಡು ಬಂದ್ರೆ ಹಸುವಿನಲ್ಲಿ ಇಲ್ಲಿ 7-8% ನಾವು ಮನುಷ್ಯನ ಹಾಲಿನಲ್ಲಿ ಕಂಡು ಬರ್ತೀವಿ. ಈ ಒಂದು ಅಂಶಗಳು ಮನುಷ್ಯನ ದೇಹದ ಒಂದು ಜೀರ್ಣಕ್ರಿಯೆಗೆ ಮತ್ತೆ ಬೆಳವಣಿಗೆಗೆ ಮತ್ತೆ ಬುದ್ಧಿಶಕ್ತಿಗೆ ಬೆಳವಣಿಗೆಗೆ ಈ ಲ್ಯಾಕ್ಟೋಸ್ ಅನ್ನೋ ಒಂದು ಅಂಶ ಬಹಳ ಉಪಯುಕ್ತ ಆಗುತ್ತೆ. ಆ ದಿವಸನಲ್ಲಿ ಈ ಏನು ಮನುಷ್ಯನ ಹಾಲು ಮತ್ತೆ ಕತ್ತೆ ಹಾಲಿನಲ್ಲಿ ಪೋಷಕಾಂಶಗಳಿದಾವೋ ಅವು ಬಹಳ ಉತ್ಕೃಷ್ಟವಾದ ಪೋಷಕಾಂಶಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಎಲ್ಲ ಪೋಷಕಾಂಶಗಳು ಕೂಡ ಮನುಷ್ಯನ ಬೆಳವಣಿಗೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ? ಉದಾಹರಣೆಗೆ ನೋಡಿ, ಈಗ ನಾನೇನು ಪೋಷಕಾಂಶಗಳು ಅಂದೆ, ಅದರಲ್ಲಿ ಮುಖ್ಯವಾಗಿ ಲವಣಗಳು. ಲವಣಗಳು ಈಗ ಉದಾಹರಣೆ ಕ್ಯಾಲ್ಸಿಯಂ ಇರಬಹುದು, ದೇಹದ ಮೂಳೆಯ ಬೆಳವಣಿಗೆಗೆ ಹೆಚ್ಚು ಉಪಯೋಗ ಆಗುತ್ತೆ. ಹಾಗೇನೆ ಸಸಾರಜನಕ ಅಂತ ನಾನೇನು ಪ್ರೋಟೀನ್ ಅಂತ ಹೇಳಿದ್ನೋ ಅದು ದೇಹದ ಬೆಳವಣಿಗೆಗೆ ಹೆಚ್ಚು ಉಪಯೋಗ ಆಗುತ್ತೆ. ಮತ್ತೆ ಲ್ಯಾಕ್ಟೋಸ್ ಅಂತ ಏನ್ ಹೇಳ್ತಿದ್ನೋ ಇದು ದೇಹದ ಬುದ್ಧಿಶಕ್ತಿಗೆ ಮತ್ತೆ ಈ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗೇನೆ ಪ್ರತಿಯೊಂದು ಈ ಒಂದು ಏನು ನಾನು ಮೇಜರ್ ಕಾಂಪೊನೆಂಟ್ಸ್ ಅಂತ ನಾನು ಏನು ಕರಿತಿದ್ದೀನೋ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಒಳಗಡೆ ಇರೋಂತಹ ಬಹಳ ಉಪಯುಕ್ತವಾದ ಪೋಷಕಾಂಶಗಳು ಕೂಡ ಈ ಒಂದು ಹಾಲಿನಲ್ಲಿ ನಾವು ಕಂಡುಬರುತ್ತೆ. ಹೀಗೆ ಇದು ಮನುಷ್ಯನ ಬೆಳವಣಿಗೆಯ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ. ಅನೇಕ ಸಾರಿ ನಾವು ಕೇಳಿದ್ದೇವೆ, ಅನೇಕ ವಿಜ್ಞಾನಿಗಳು ಮತ್ತೆ ವೈದ್ಯರು ಈ ಹಾಲು ಅನ್ನುವಂಥದ್ದು ಒಂದು ಪರಿಪೂರ್ಣವಾದಂತಹ ಆಹಾರ ಅಂತ ಹೇಳಿ ಹೇಳ್ತಾರೆ. ಯಾಕೆ ಪರಿಪೂರ್ಣವಾದ ಆಹಾರ ಅಂತ ಹೇಳಿ ಹೇಳ್ತಾರೆ? ನೋಡಿ, ಮನುಷ್ಯನಿಗೆ ದೇಹದ ಬೆಳವಣಿಗೆಗೆ ಏನೇನು ಬೇಕೋ ಆ ಎಲ್ಲಾ ಅಂಶಗಳು, ಉದಾಹರಣೆಗೆ ಕೊಬ್ಬಿರಬಹುದು, ಸಸಾರಜನಕ ಇರಬಹುದು, ಕಾರ್ಬೋಹೈಡ್ರೇಟ್ಸ್ ಇರಬಹುದು, ಲವಣಗಳಿರಬಹುದು, ಮತ್ತೆ ನೀರಿನ ಅಂಶ ಇರಬಹುದು, ಎಲ್ಲಾ ಅಂಶಗಳು ಕೂಡ ಈ ಒಂದೇ ಒಂದು ದ್ರವಣದಲ್ಲಿ ನಾವು ಕಂಡುಬರ್ತೀವಿ. ಇಂತಹ ಒಂದು ದ್ರವಣ ಬೇರೆ ಯಾವ ದ್ರವಣದಲ್ಲೂ ಕೂಡ ನೀವು ನೋಡಕ್ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಆಹಾರ ತಗೊಳ್ಳಿ, ನಾವು ಅನ್ನ ತಿನ್ಬೇಕು ಅಂದ್ರೆ ಅಲ್ಲಿಂದ ಕಾರ್ಬೋಹೈಡ್ರೇಟ್ಸ್ ಅನ್ನು ತಗೊಂತೀವಿ, ಮತ್ತೆ ಬೆಳೆಗಳನ್ನ ತಿನ್ಬೇಕು ಅಂದ್ರೆ ಅಲ್ಲಿಂದ ಪ್ರೋಟೀನ್ಸ್ಗಳು ತಗೊಂತೀವಿ. ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ, ಬೇರೆ ಬೇರೆ ಪೋಷಕಾಂಶಗಳನ್ನ ಬೇರೆ ಬೇರೆಯಿಂದ ಬೇರೆ ಬೇರೆ ಆಹಾರದಿಂದ ನಾವು ಪಡಿತೀವಿ. ಆದ್ರೆ ಹಾಲಿನಲ್ಲಿ ಎಲ್ಲಾ ಅಂಶಗಳು ಒಟ್ಟಿಗೆ ಇರೋದ್ರಿಂದ ಹಾಗಾಗಿ ಇದು ಸಂಪೂರ್ಣ ಪರಿಪೂರ್ಣ ಆಹಾರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಇನ್ನು ಕೆಲವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಈಗ ಏನು ಪ್ರಾಣಿಗಳ ಹಾಲನ್ನ ನಾವು ಸೇವನೆಯನ್ನ ಮಾಡ್ತೀವೋ ಅದು ಸೂಕ್ತವಾದದ್ದಲ್ಲ, ಆ ಪ್ರಾಣಿಯ ಕರುವಿಗೆ ಇರತಕ್ಕಂಥದ್ದನ್ನ ನಾವು ಸೇವನೆಯನ್ನ ಮಾಡಬಾರದು ಅನ್ನುವಂತಹ ಒಂದು ಮಾತಿದೆ. ಇದೆಷ್ಟರ ಮಟ್ಟಿಗೆ ಸರಿ? ಆತರ ಅಭಿಪ್ರಾಯ ಏನಿಲ್ಲ. ತನ್ನ ತಾಯಿ ತನ್ನ ಕರುವಿಗೆ ತನ್ನ ಮಗುವಿಗೆ ಎಷ್ಟು ಹಾಲು ಕೊಡಬೇಕೋ ಅಷ್ಟು ಹಾಲನ್ನ ಸುಭದ್ರವಾಗಿ ಇಟ್ಕೊಳತ್ತೆ. ತಾವು ಎಷ್ಟೇ ಹಾಲನ್ನ ಹಿಂಡಿದ್ರೂ ಕೂಡ ತನ್ನ ಕರುವಿಗೆ ಎಷ್ಟು ಕೊಡಬೇಕು ಅನ್ನೋ ಅಷ್ಟು ಹಾಲನ್ನ ತನ್ನ ದೇಹದೊಳಗಡೆ ಶೇಖರಣೆ ಮಾಡುತ್ತೆ. ಹಾಗಾಗಿ ಹಾಲು ಕರೆದ ತಕ್ಷಣ ತನ್ನ ಮಗುವಿಗೆ ಹಾಲು ಸಿಗಲ್ಲ ಅನ್ನೋ ಭಾವನೆ ತಪ್ಪು. ಎಲ್ಲಾ ಹಾಲುಗಳನ್ನು ಕೂಡ ನಾವು ಬಳಕೆಯನ್ನ ಮಾಡಬಹುದು. ಈ ಕತ್ತೆ ಹಾಲಿಗೆ ಒಂದಷ್ಟು ದಿವಸ ಭಾರಿ ಬೇಡಿಕೆ ಇದ್ದದನ್ನ ನಾವು ಕಾಣ್ತೇವೆ. ಯಾಕೆ ಅಷ್ಟೊಂದು ಬೇಡಿಕೆ ಇತ್ತು ಅದಕ್ಕೆ? ಕತ್ತೆ ಹಾಲು ಮನುಷ್ಯನ ಹಾಲನ್ನ ನಾವು ಒಂದು ಆಂಗಲಲ್ಲಿ ನಾವು ನೋಡಿದಾಗ ಇದರಲ್ಲಿ ಅಂತಹ ಒಂದು ವಿಶೇಷತೆ, ಮನುಷ್ಯನ ಹಾಲಿಗಿಂತಲೂ ಕೂಡ ಉತ್ಕೃಷ್ಟವಾದ ದರ್ಜೆ ಹಾಲು ಅಂತ ಏನಿಲ್ಲ. ಆದ್ರೆ ಹತ್ತಿರಕ್ಕೆ ಸಂಬಂಧಪಟ್ಟದ್ದು. ಸಪೋಸ್ ತಾಯಿ ಕಾರಣಾಂತರಗಳಿಂದ ಹಾಲನ್ನ, ತಾಯಿಯ ಮಗು ಹಾಲನ್ನ ಮಗು ಸಿಗದೇ ಇದ್ದ ಒಂದು ಪಕ್ಷದಲ್ಲಿ ಇಂತಹ ಒಂದು ಕತ್ತೆ ಹಾಲನ್ನ ನಾವು ಕೂಡ ನೀಡಬಹುದು. ಮುಖ್ಯವಾಗಿ ಈ ಹಾಲಿನಿಂದ ಅಲರ್ಜಿಕ್, ಆಂಟಿ ಅಲರ್ಜಿಕ್ ಸಿಟಿ ಅಂತ ಏನಂತ ನಾವು ಹೇಳ್ತೀವೋ ಇದು ಇದು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಬುದ್ಧಿಶಕ್ತಿ ಬೆಳವಣಿಗೆ, ಆಸ್ ಯೂಶುವಲ್ ಲ್ಯಾಕ್ಟೋಸ್ ಅಂಶ ಜಾಸ್ತಿ ಇರೋದ್ರಿಂದ, ಮತ್ತೆ ಕೆಲವೊಂದು ಪ್ರಮಾಣಗಳು ಮನುಷ್ಯನ ಹಾಲಲ್ಲಿ ಹೇಗಿದೆಯೋ ಹಾಗೆ ಕತ್ತೆ ಹಾಲಿರೋದ್ರಿಂದ ಇದನ್ನ ಆ ದರ್ಜೆಗೆ ಹೋಲಿಸ್ತಾರೆ. ಹಾಗಾಗಿ ವಿಶೇಷವಾದ ಮನುಷ್ಯನ ಹಾಲಿಗೆ ಇದನ್ನ ಕತ್ತೆ ಹಾಲನ್ನ ಹೋಲಿಸ್ತಾರೆ. ಈ ಹಾಲನ್ನ ಮಹತ್ವವನ್ನ ಅರಿತ ಮೇಲೆ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆಗೆ ಹೆಚ್ಚು ಒತ್ತನ್ನ ನೀಡಲಾಯಿತು. ಇವತ್ತಿಗೂ ಕೂಡ ನಾವು ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಹಾಲನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಸಾಧನೆಯನ್ನ ಮಾಡಿದ್ದೇವೆ. ಆದ್ರೆ ನಾವು ಉತ್ಪಾದನೆ ಮಾಡ್ತಾ ಇರತಕ್ಕಂತ ಹಾಲಿನ ಗುಣಮಟ್ಟ ಹೇಗಿದೆ? ಹಾಲಿನ ಗುಣಮಟ್ಟ ನಾವು ಉತ್ಪಾದನೆ ಪ್ರಪಂಚದ ಮೊದಲನೇ ಸ್ಥಾನದಲ್ಲಿ ಭಾರತ ದೇಶ ಇದ್ರೂ ಕೂಡ ಸರಿಸುಮಾರು 180 million ಮೆಟ್ರಿಕ್ ಟನ್ ಪ್ರತಿ ವರ್ಷ ನಾವು ಹಾಲು ಉತ್ಪಾದನೆ ಮಾಡ್ತಾ ಇದ್ರು ಕೂಡ ನಾವು ದೇಶದ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದ್ರು ಕೂಡ ಗುಣಮಟ್ಟದಲ್ಲಿ ನಾವು ತೀರಾನೇ ಹಿಂದಿದ್ದೀವಿ. ಸರಿ ಸುಮಾರು 3% ಅಷ್ಟು ಕೂಡ ನಾವು ಏನು ಉತ್ಪಾದನೆ ಮಾಡ್ತೀವಿ ಅದರ ಒಂದು ಉತ್ಪನ್ನಗಳನ್ನ ನಾವು ರಫ್ತು ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ನಾವು ಶೇಖರಣೆ ಮಾಡ್ತಿರೋಂತಹ ಹಾಲು ಅದರ ಗುಣಮಟ್ಟ ಈ ಏನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೋಲಿಕೆ ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಪೈಪೋಟಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಗುಣಮಟ್ಟಗಳನ್ನ ತಗೊಂಡಾಗ ಫಾರ್ ಎಕ್ಸಾಂಪಲ್ ಮೈಕ್ರೋಆರ್ಗನಿಸಮ್ಸ್ ಇರ್ಬೋದು, ಬ್ಯಾಕ್ಟೀರಿಯಲ್ ಸಂಖ್ಯೆಗಳಿರಬಹುದು, ಹಾಗೆ ಕೆಮಿಕಲ್ ರಾಸಾಯನಿಕ ಅಂಶಗಳಿರಬಹುದು, ಈ ಎಲ್ಲಾ ಅಂಶಗಳು ತೊಡಕಾರದಿಂದ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿ ಮಾಡೋಕ್ಕಾಗ್ತಾ ಇಲ್ಲ. ಈ ಗುಣಮಟ್ಟವನ್ನು ನಿರ್ಧಾರ ಮಾಡತಕ್ಕಂತ ಅಂಶಗಳು ಯಾವ್ಯಾವ? ತಾವೀಗ ಹೇಳಿದ್ರಿ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂಶ ಮತ್ತೆ ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ಅಂಶಗಳು ಅಂತ ಹೇಳಿ, ಎಷ್ಟರ ಮಟ್ಟಿಗೆ ಇರಬೇಕಿದು, ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೆ? ಉದಾಹರಣೆಗೆ ನೋಡಿ, ನಾವು ಏನು ಹಾಲನ್ನ ನಾವು ಡೈರಿಗೆ ತಗೊಂತೀವೋ, ಡೈರಿ ತಗೊಂಡಾಗ ಕನಿಷ್ಠ ಅಂದ್ರೆ ನಾವಿವತ್ತು 10,000 ಬ್ಯಾಕ್ಟೀರಿಯಾಗಳ ಸಂಖ್ಯೆಗಳು ಇರಬೇಕು. ಅದು ಉತ್ಕೃಷ್ಟ ದರ್ಜೆ ಹಾಲು. ಆದ್ರೆ ನಮ್ಮಲ್ಲಿ ಬರ್ತಾ ಇರೋ ಹಾಲಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಸರಿ ಸುಮಾರು 20-40 lakh ತನಕ ಇವತ್ತು ಏನು ಹಾಲಿನ ಡೈರಿ ಬರುತ್ತೋ ಅಲ್ಲಿ ನಾವು ಅಷ್ಟು ಸಂಖ್ಯೆಗಳನ್ನ ಕಾಣಿಸ್ತೀವಿ. ಆದ್ರೆ ಕೆಚ್ಚಲಿಂದ ಬರುವಂತ ಹಾಲಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆ 2,000-3,000 ತನಕ ಇರ್ತವೆ. ಆದ್ರೆ ಕಾಲಕ್ರಮೇಣ ನಮ್ಮ ಪದ್ಧತಿ, ನಮ್ಮ ಸಾಗಾಟ ಇರಬಹುದು, ನಾವು ಶೇಖರಣೆ ಮಾಡಿರಬಹುದು, ಮತ್ತೆ ನಾವು ಸಂಗ್ರಹ ಮಾಡುವಂತ ವಿಧಾನ ಇರಬಹುದು, ಇವೆಲ್ಲಾ ಕೂಡ ನ್ಯೂನತೆ ಇರೋದ್ರಿಂದ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಇವತ್ತು ನಮ್ಮ ದೇಶದಲ್ಲಿ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ರಫ್ತು ಮಾಡಕ್ಕೆ ಆಗದಿರೋ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ. ರಾಸಾಯನಿಕ ಅಂಶ ಎಷ್ಟು ಶೇಕಡ ಇರಬೇಕಾಗುತ್ತೆ? ರಾಸಾಯನಿಕ ಅಂಶಗಳು ಇದರಲ್ಲಿ ನಾವೇನು ಕಂಟಾಮಿನೇಟ್ಸ್ ಅಂತ ಕರಿತೀವಿ, ಇದರಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂಸ್ ಇರಬಹುದು, ಹಾಗೇನೆ ಸೊಮ್ಯಾಟಿಕ್ ಸೆಲ್ ಕೌಂಟ್ ಇರಬಹುದು, ಮತ್ತೆ ಹೆವಿ ಮೆಟಲ್ಸ್ ಕಂಟೆಂಟ್ ಇರಬಹುದು, ಇವೆಲ್ಲವೂ ಕೂಡ ಇವತ್ತು ನಾವು ರಫ್ತು ಮಾಡಕ್ಕೆ, ಮತ್ತೆ ಮುಖ್ಯವಾಗಿ ನಾವು ಇವತ್ತು ಏನು ಪೆಸ್ಟಿಸೈಡ್ಸ್ಗಳನ್ನ ಬಳಸ್ತಾ ಇದೀವಿ, ಆಮೇಲೆ ಹಸುಗಳಿಗೆ ರೋಗ ನಿರೋಧಕ ಶಕ್ತಿಗಳನ್ನ ಆಂಟಿಬಯೋಟಿಕ್ಸ್ ಅನ್ನ ಬಳಸ್ತಾ ಇದೀವಿ. ಇವೆಲ್ಲವೂ ಕೂಡ ಇವತ್ತು ಹಾಲಿನಲ್ಲಿ ಸೇರ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಗುಣಮಟ್ಟ ಒಂದು ವಿಷಯದಲ್ಲಿ ನಾವು ಇವತ್ತು ಹಾಲನ್ನ ರಫ್ತು ಮಾಡಕ್ಕೆ ಬಹಳ ಹಿಂದಿದ್ದೀವಿ. ಬೇರೆ ದೇಶಗಳ ಗುಣಮಟ್ಟ ಹೇಗಿದೆ ಸರ್ ಹಾಲಿಂದು? ಖಂಡಿತವಾಗ್ಲೂ ಅಲ್ಲಿನ ಪದ್ಧತಿಗಳು, ನಾವು ಇಲ್ಲಿ ಹಾಲನ್ನ ಶೇಖರಣೆ ಕಲೆಕ್ಟ್ ಮಾಡೋದು ಶೇಖರಣೆ ಮಾಡೋದೆಲ್ಲ ಒಬ್ಬರ ರೈತರಿಂದ ಪದ್ಧತಿ, ಅಲ್ಲಿನ ಪದ್ಧತಿನೇ ಬೇರೆ. ಮುಂದುವರಿದ ರಾಷ್ಟ್ರಗಳ ದೇಶಗಳ ಹಾಲಿನ ಶೇಖರಣೆ ಪದ್ಧತಿ ಅಲ್ಲಿ ಸುಮಾರು 30,000-50,000 ಇಷ್ಟು ದೊಡ್ಡ ಸಂಖ್ಯೆಯ ಪ್ರಮಾಣದ ಹಸುಗಳು ಒಂದೇ ಕಡೆ ಇಟ್ಕೊಂಡು ಅಲ್ಲಿ ವೈಜ್ಞಾನಿಕವಾಗಿ ಹಾಲುಗಳನ್ನ ಶೇಖರಣೆ ಮಾಡಿ ವೈಜ್ಞಾನಿಕವಾಗಿ ಹಾಲನ್ನ ಕರೆದು ಆಮೇಲೆ ಅದನ್ನ ಸಂಸ್ಕರಿಸಿ ಆ ಹಾಲನ್ನ 5 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ತಾಪಮಾನದಲ್ಲಿ ಅದನ್ನ ಕೂಲ್ ಮಾಡಿ ಅದನ್ನ ತದನಂತರ ಅದನ್ನ ಸಂಸ್ಕರಣೆ ಮಾಡ್ತಾರೆ. ಹಾಗಾಗಿ ಹಾಲಿನ ಕೆಚ್ಚಲಿನಲ್ಲಿ ಏನು ಗುಣಮಟ್ಟ ಇರ್ತಾವೋ ಅದೇ ಗುಣಮಟ್ಟನ ಕಾಪಾಡಿಕೊಂಡು ಉತ್ಪನ್ನಗಳ ತಯಾರಿಸೋದ್ರಿಂದ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಹಾಲಿನ ಉತ್ಪನ್ನಗಳ ಗುಣಮಟ್ಟ ಹೆಚ್ಚಿರುತ್ತೆ. ಈ ಹಾಲಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸತಕ್ಕಂಥದ್ದು ನಮ್ಮ ಹೈನುಗಾರರು ಅಥವಾ ರೈತರು. ಯಾಕೆಂತಂದ್ರೆ ಶುಚಿತ್ವ ಅನ್ನುವಂಥದ್ದು ಅಲ್ಲಿಂದಲೇ ಆರಂಭ ಆಗಬೇಕು. ಈ ನಿಟ್ಟಿನಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲನ್ನ ಮತ್ತೆ ಶುಚಿಯಾದಂತಹ ಹಾಲನ್ನ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ರೈತರು ಅಥವಾ ಹೈನುಗಾರರು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ಈಗ ಏನು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಸರಿಪಡಿಸತಕ್ಕಂಥದ್ದು ಹೇಗೆ? ನೋಡಿ, ಏನು ದೇಶದಲ್ಲಿ ಆಪರೇಷನ್ ಫ್ಲಡ್ ಪ್ರೋಗ್ರಾಮ್ ಅಂತ ಏನ್ ಜರುಗ್ತೋ 1950ರಲ್ಲಿ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯಿತು. ತದನಂತರ ಈ ಆಪರೇಷನ್ ಫ್ಲಡ್ ಪ್ರೋಗ್ರಾಂ ಬಂದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಗುಣಮಟ್ಟದಲ್ಲಿ ನಾವು ಕಾಪಾಡಿಕೊಂಡು ಬರೋಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರಗಳು ಸಾಕಷ್ಟು ಒಂದು ಆರ್ಥಿಕ ಸಹಾಯ ಮಾಡ್ತಾ ಬರ್ತಾ ಇದ್ದಾವೆ. ರೈತರಿಗೆ ತರಬೇತಿಗಳನ್ನ ಕೊಡೋ ನಿಟ್ಟಿನಲ್ಲಿ ಮತ್ತೆ ಟೆಕ್ನಿಕಲ್ ಹ್ಯಾಂಡ್ಸ್ಗಳನ್ನ ಪ್ರೊವೈಡ್ ಮಾಡೋ ನಿಟ್ಟಿನಲ್ಲಿ ಮತ್ತೆ ಎಕ್ವಿಪ್ಮೆಂಟ್ಸ್ ನೀಡೋ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ದೇಶದ ಹೈನು ಅಭಿವೃದ್ಧಿಗೆ ಸಾಕಷ್ಟು ಪೂರಕವಾಗಿ ಇದಾವೆ. ಇಲ್ಲಿ ಮುಖ್ಯವಾಗಿ ತಾವು ಹೇಳಿದಾಗೇನೆ ರೈತರು ಇದರ ಬಹಳ ಮಹತ್ವದ ಪಾತ್ರನ ವಹಿಸಬೇಕಾಗುತ್ತೆ ಗುಣಮಟ್ಟನ ನಿಯಂತ್ರಣ ಮಾಡೋದ್ರಲ್ಲಿ. ಯಾಕಂದ್ರೆ ಈಗಾಗಲೇ ಸರ್ಕಾರ ಶುದ್ಧ ಹಾಲು ಉತ್ಪಾದನೆ ಅನ್ನೋ ಒಂದು ಕಾರ್ಯಕ್ರಮನ ದೇಶಾದ್ಯಂತ ಹಮ್ಮಿಕೊಂಡಿದೆ. ಅದರಲ್ಲೂ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದು ಕೂಡ ಪ್ರತಿ ಹಾಲಿನ ಒಕ್ಕೂಟಕ್ಕೆ ತನ್ನದೇ ಆದ ಒಂದು ಜವಾಬ್ದಾರಿಯನ್ನು ನೀಡಿ ಅಲ್ಲೂ ಕೂಡ ಶುದ್ಧ ಹಾಲಿನ ಉತ್ಪಾದನೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದ್ರ ಜೊತೆಗೇನೆ ಹಳ್ಳಿನಲ್ಲಿ ಬಲ್ಕ್ ಮಿಲ್ಕ್ ಕೂಲರ್ ಈ ಒಂದು ಯಂತ್ರನ ಅಲ್ಲೇ ಹಳ್ಳಿನಲ್ಲೇನೆ ಇದು ಮಾಡಿ ಇದರ ಗುಣಮಟ್ಟನ ಇದು ಮಾಡಕ್ಕೆ ಇದು ಮಾಡ್ತಾರೆ. ಆದರೆ ಮುಖ್ಯವಾಗಿ ರೈತರು ಏನ್ ಮಾಡಬೇಕು ಅಂದ್ರೆ ಈ ಒಂದು ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ತನ್ನ ಶುಭ್ರತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಕೆಚ್ಚಲನ್ನ ಹಾಲು ಕರಿಬೇಕಾದ್ರೆ ಕೆಚ್ಚಲನ್ನ ತುಂಬಾ ನೀಟಾಗಿ ತೊಳಿಬೇಕಾಗುತ್ತೆ. ಹಾಗೇನೆ ಅವುಗಳ ಸಪೋಸ್ ಉದಾಹರಣೆಗೆ ಹಸು ಏನಾರ ರೋಗಗ್ರಸ್ತ ಆಗಿದ್ರೆ ಅದನ್ನ ಬೇರ್ಪಡಿಸಿ ಆ ಹಾಲನ್ನ ನಾವು ಸಂಘಕ್ಕೆ ಕೊಡ್ನೊಯ್ಯಬಾರ್ದು. ಸೊ ಹೀಗೆ ಹಲವಾರು ಕ್ರಮಗಳನ್ನ ಆಮೇಲೆ ಹಾಲು ಖರೀದವಾಗ ಮೊದಲನೇ ಸಲ ಏನು ಮೊದಲನೇ ದಾರೆ ಅಂತ ನಾವು ಕರಿತೀವೋ ಆ ಒಂದು ಮೊದಲನೇ 2-3 ತೊಟ್ಟು ಹಾಲನ್ನ ನಾವು ಅದನ್ನ ಬೇರ್ಪಡಿಸಬೇಕಾಗುತ್ತೆ. ಆ ಹಾಲನ್ನ ನಾವು ಹಾಲಿನ ಜೊತೆಗೆ ಮಿಕ್ಸ್ ಮಾಡಬಾರದು. ಕಾರಣ ಎಷ್ಟೇನೆ, ಮೊದಲನೇ ದಾರೆನಲ್ಲಿ ಸಾಕಷ್ಟು ಪ್ರಮಾಣದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಆ ಹಾಲಿನಿಂದ ಆ ಹಾಲನ್ನ ಈ ಒಂದು ಹಾಲಿಗೆ ಸೇರಿಸಿದ್ದೆ ಆದ್ರೆ ಇದರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ದ್ವಿಗುಣ ಆಗೊಂಡು ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಮತ್ತೆ ನಾವು ಕೊಟ್ಟಿಗೆಗಳನ್ನ ಬಹಳ ಶುಭ್ರವಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ಹಸುವಿಗೆ ಕೆಚ್ಚಲ್ಬಾವ್ ಅಂತ ರೋಗಗಳು ಬಂದು ಹಾಲಿನ ಗುಣಮಟ್ಟ ಕಡಿಮೆ ಆಗಿ ಹಾಲಿನ ಒಂದು ಉತ್ಪಾದನೆ ಕೂಡ ಕುಂಠಿತ ಆಗುವಂತ ಒಂದು ಅಂಶಗಳನ್ನ ನಾವು ನೋಡಿದೀವಿ. ಹೀಗೆ ಈ ಎಲ್ಲ ಅಂಶಗಳನ್ನ ಅವರು ಹೆಚ್ಚು ಗಮನ ಇಟ್ಟು ನೋಡಿಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲನ್ನ ಉತ್ಪಾದನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸಾಮಾನ್ಯವಾಗಿ ವೈದ್ಯರು ಕೂಡ ಹೇಳ್ತಾರೆ, ಯಾ ಹಾಲನ್ನ ಯಾವಾಗಲೂ ಕೂಡ ಕಾಯಿಸಿ ಕುಡಿಬೇಕು ಅಂತ ಹೇಳಿ. ವಿಜ್ಞಾನಿಗಳು ಕೂಡ ಅದನ್ನೇ ಹೇಳುವಂಥದ್ದು. ಅದನ್ನ ಕಾಯಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳಾಗಬಹುದು ಮತ್ತೆ ನೀವು ಹೇಳಿದಂತಹ ಬ್ಯಾಕ್ಟೀರಿಯಾಗಳಾಗಬಹುದು ಇವೆಲ್ಲವೂ ಕೂಡ ನಾಶ ಹೊಂದೋದಿಲ್ವಾ? ಹಾಲನ್ನ ನಮ್ಮ ದೇಶದಲ್ಲಿ ನಾವು ಹಿಂದಿನ ಪೂರ್ವಜ ಕಾಲದಿಂದಲೂ ಕೂಡ ಹಾಲನ್ನು ನಾವು ಕಾಯಿಸ್ಕೊಂತ ಕುಡಿತಾ ಬರ್ತಾ ಇದೀವಿ. ಅದೊಂದೇ ನಮಗೆ ವರದಾನ ಅಂತ ನಾನು ನಂಬಿದ್ದೀನಿ. ಇಲ್ಲ ಅಂದ್ರೆ ಇವತ್ತು ನಾವು ಸಾಕಷ್ಟು ಜನಗಳು ಇವತ್ತು ಕಾಯಿಲೆ ಬಿಡ್ತಿದ್ರು. ಬೇರೆ ದೇಶದಲ್ಲಿ ಹಾಲನ್ನ ಕೆಲವು ಸಲ ಕೆಚ್ಚಲಿಂದ ನೇರವಾಗಿ ಕುಡಿಯುವಂತ ಒಂದು ಪ್ರವೃತ್ತಿ ಕೂಡ ಇದೆ. ಆದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹಾಲನ್ನ ಒಕ್ಕೂಟದಲ್ಲಿ ಹಾಲನ್ನ ಕಾಯಿಸಿದ್ರು ಕೂಡ ಮನೆಗೆ ತಂದು ಮತ್ತೆ ಬಂದು ನಾವು ಕಾಯಿಸ್ತೀವಿ. ಹಂಗಾಗಿ ಎಲ್ಲೋ ಒಂದ್ ಕಡೆ ನಾವು ಇದು ಒಂಥರ ನಾವು ರೂಢಿ ಮಾಡ್ಕೊಂಡಿದ್ರು ಕೂಡ ಬಹಳ ಉಪಯುಕ್ತ. ಆದ್ರೆ ಇಲ್ಲಿ ಏನೋ ಅಂದ್ರೆ ಉದಾಹರಣೆಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಹಾನಿಕರ ಅಂತ ಹಾನಿ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಒಂದ್ ವೇಳೆ ಹಾಲನ್ನು ಸೇರ್ಕೊಂಡಿದ್ರು ಕೂಡ ನಾವು ಮತ್ತೊಮ್ಮೆ ಕಾಯಿಸೋದ್ರಿಂದ ಇದು ನಿರ್ಲಿಪ್ತವಾಗಿ ಈ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಏನೂ ಆಗಲ್ಲ ಅನ್ನೋಕ್ಕೂ ಒಂದು ಉದ್ದೇಶದಿಂದ ಹಾಲನ್ನ ಮತ್ತೊಮ್ಮೆ ಕಾಯಿಸ್ತಾರೆ. ಹಾಗೇನೆ ಹಾಲನ್ನ ಕಾಯಿಸಿದ ನಂತರ ಅದನ್ನ ಶೇಖರಣೆ ಕೂಡ ಮಾಡೋದು ಬಹಳ ಮುಖ್ಯ. ಹಾಲನ್ನ ಯಾವತ್ತೂ ಕೂಡ ನಾವು 5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣಾಂಶದಲ್ಲಿ ನಾವು ಹಾಲನ್ನ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಬೇರೆ ಕಡೆ ಇಟ್ಟರೆ ಅದು ಬೇಗ ಹಾಳಾಗುತ್ತೆ, ಸಂಭವ ಹೆಚ್ಚಾಗಿರುತ್ತೆ. ಈ ಹಾಲು ಒಂದು ರೀತಿಯ ದುರ್ವಾಸನೆಯನ್ನ ಸೂಸುತ್ತೆ ಅನ್ನುವಂಥದ್ದು ಮತ್ತೊಂದು ಮಾತಿದೆ. ಮತ್ತೆ ಹಾಲಿನ ಉಳಿಕೆ, ಈಗ ಕ್ಯಾನ್ ಗಳನ್ನ ಬಳಕೆ ಮಾಡಿ ನಾವು ಅದನ್ನ ತಕ್ಷಣ ತೊಳೆಯಲಿಲ್ಲ ಅಂತ ಅಂದ್ರೆ ಅದು ಕೂಡ ಹೆಚ್ಚು ದುರ್ವಾಸನೆಯನ್ನ ಬೀರುತ್ತೆ. ಇದಕ್ಕೆ ಏನು ಕಾರಣ? ಮುಖ್ಯವಾಗಿ ಕಾರಣ ನಾನು ಆಗ್ಲೇ ಹೇಳಿದೆ, ಹಾಲು ಒಂದು ಸ್ವಾದಿಷ್ಟ ಉತ್ತಮ ಗುಣಮಟ್ಟದ ಒಂದು ದ್ರವ ರೂಪದ ಆಹಾರ ಅಂತ. ಇಲ್ಲಿ ಒಂದು ಆರೋಗ್ಯವಂತ ಹಸುವು ಯಾವುದೇ ತರವಾದ ದುರ್ವಾಸನೆ ಕೊಡುವಂತಹ ಹಾಲನ್ನ ಕೊಡೋದಿಲ್ಲ. ಇಲ್ಲಿ ಕಾಲಕ್ರಮೇಣ ಕೆಚ್ಚಲಿನಿಂದ ಬರುವಂತಹ ಹಾಲು ತದನಂತರ ಇದು ಬೇರೆ ಬೇರೆ ರೀತಿಯಲ್ಲಿ, ಉದಾಹರಣೆಗೆ ಕೊಟ್ಟಿಗೆನಲ್ಲಿ ಇರಬಹುದು, ಇಲ್ಲಾಂದ್ರೆ ಮನುಷ್ಯ ಕರಿಯೋ ಹಾಲು ಕರಿಯುವಂತ ಆತನ ಅಶುದ್ಧ ಕೈದಿಂದ ಕೂಡ ಇರಬಹುದು, ಮತ್ತೆ ಬಳಸಂತ ಪಾತ್ರೆಗಳಿಗೂ ಕೂಡ ಇರಬಹುದು. ಹೀಗೆ ಹಲವಾರು ವಿಧಗಳಲ್ಲಿ ಈ ಒಂದು ಏನು ಕಂಟಾಮಿನೇಷನ್ ಅಂತ ಕರಿತೀವಿ, ಇದು ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ಈ ಒಂದು ದುರ್ವಾಸನೆ ಹಾಲನ್ನ ಕೊಡ್ತವೆ. ಹಾಗೇನೆ ನಾನು ಕೆಲವೊಂದು ದುರ್ವಾಸನೆಗಳು ಎಲ್ಲೆಲ್ಲಿ ಬರ್ತವೆ ಅಂತ ಹೇಳ್ಕೊಳ್ತಾ ಹೋದ್ರೆ, ಈ ಕೊಟ್ಟಿಗೆನಲ್ಲಿ ಕೊಟ್ಟಿಗೆ ವಾಸನೆ ಹಾಲಿನ ಜೊತೆ ಕೂಡ ಸೇರ್ಕೊಳ್ಳುತ್ತೆ. ಹಾಲು ಒಂದು ತನ್ನದೇ ಆದ ಒಂದು ಹೀರ್ಕೊಳ್ಳುವಂತ ಶಕ್ತಿ ಆ ಹಾಲಿನಲ್ಲಿದೆ. ಸೊ ಉದಾಹರಣೆಗೆ ನಾವು ಸರಿಯಾದ ಗಾಳಿ ಬೆಳಕನ್ನ ನೀಡದೇ ಇದ್ದಾಗ ಆ ಒಂದು ಕೊಟ್ಟಿಗೆಲ್ಲಿರುವಂತಹ ವಾಸನೆ ಹಾಲಿನ ಜೊತೆ ಸೇರಿ ಈ ಒಂದು ಕೊಟ್ಟಿಗೆ ವಾಸನೆಯನ್ನ ಹಾಲಿನಲ್ಲಿ ಬರುತ್ತೆ. ಹಾಗೇನೆ ಮೇವಿನ ವಾಸನೆ, ಇದನ್ನ ಫೀಡಿ ಫ್ಲೇವರ್ ಅಂತ ಕೂಡ ನಾವು ಕರಿತೀವಿ. ನಾವು ಕೊಡುವಂತಹ ಮೇವು, ಉದಾಹರಣೆಗೆ ಈರುಳ್ಳಿ ವಾಸನೆ ಇರಬಹುದು, ಈರುಳ್ಳಿ ಮಹಾರ ಅಂತ ಎಲೆಗಳಿರಬಹುದು, ಮತ್ತೆ ಗಾರ್ಲಿಕ್ ಬೆಳ್ಳುಳ್ಳಿ ಅಂತ ಎಲೆಗಳಂತ ಕೊಡುವಂತಹ ಇಂಥವೆಲ್ಲವೂ ಕೊಟ್ಟ, ಉದಾಹರಣೆಗೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಬೇರೆ ರಾಜ್ಯದಲ್ಲಿ ತಮಿಳುನಾಡು ಅಂತ ಊಟಿ ಅಂತ ಸ್ಥಳಗಳಲ್ಲಿ ಇಂತಹ ಒಂದು ಮೇವುಗಳು ಕೊಟ್ಟಾಗ ಈ ತರ ವಾಸನೆಗಳು ಕೂಡ ಒಂದು ವೀಡಿ ಸ್ಮೆಲ್ ಅಂತ ನಾವು ಏನೊಂದು ವೀಡಿ ವಾಸನೆ ಅಂತ ಏನಂತ ಹೇಳ್ತೀವೋ ಈ ವಾಸನೆ ಹಾಲಿನ ಜೊತೆ ಬರುತ್ತೆ. ಬಟ್ ಈ ತರ ನಮ್ಮ ದೇಶದಲ್ಲಿ ವಾಸನೆ ಬರುವಂತಹ ಹಾಲನ್ನ ಸಪರೇಟ್ ಮಾಡುವಂತಹ ಒಂದು ಆಧುನಿಕರನ್ನ ನಮ್ಮಲ್ಲಿ ಆತರ ಇಲ್ಲ. ಈಗ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ನ್ಯೂಜಿಲ್ಯಾಂಡ್ ಕಂಟ್ರಿಗಳಲ್ಲಿ ಒಂದು ಸಪರೇಟ್ ಎಕ್ವಿಪ್ಮೆಂಟ್ ಇದೆ ಅಲ್ಲಿ. ಹಾಲಿನಲ್ಲಿ ದುರ್ವಾಸನೆ ಬಂತು ಅಂದ್ರೆ ಅದನ್ನ ವ್ಯಾಕ್ರಿಯೇಷನ್ ಪ್ರೊಸೆಸ್ ಅಂತ ಕರೀತಾರೆ. ವ್ಯಾಕ್ರಿಯೇಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಬಳಸಿ ಆ ಕಂಪ್ಲೀಟ್ ಆ ವಾಸನೆಯನ್ನು ತೆಗೆಯುವಂತ ಒಂದು ಆಧುನಿಕತೆ ಇವತ್ತು ಮುಂದುವರೆದ ರಾಷ್ಟ್ರಗಳಲ್ಲಿದೆ. ಹಾಗೇನೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಬಾಹ್ಯ ವಾಸನೆ, ಉದಾಹರಣೆಗೆ ಬೇರೆ ಬೇರೆ ವಸ್ತುಗಳು ಈ ಹಾಲಿನ ಜೊತೆ ಸೇರ್ಕೊಂಡು, ಈಗ ಕೊಳಕಿರಬಹುದು, ಇಲ್ಲ ಬೇರೆವಾದ ದುರ್ನಾದ ಇರಬಹುದು, ಇದು ಕೂಡ ಹಾಲಿನ ಜೊತೆ ಸೇರ್ಕೊಂಡು ಈ ಒಂದು ದುರ್ವಾದ ವಾಸನೆಯನ್ನ ಬರುತ್ತೆ. ಆಮೇಲೆ ಆಮ್ಲಿಯ ಹುಳಿ, ಸೊ ಇದು ಒಂದು ಹೈ ಅಸಿಡಿಕ್ ಮಿಲ್ಕ್ ಅಥವಾ ಸೌರ್ ಮಿಲ್ಕ್ ಅಂತ ನಾವು ಏನು ಹೇಳ್ತೀವೋ ಇದು ಕೂಡ ಬರುತ್ತೆ. ಇದು ಲ್ಯಾಕ್ಟಿಕ್ ಆಮ್ಲ ಏನಿದೆಯೋ ಇದು ಬೆಳವಣಿಗೆ ಆಗಿ, ಇದು ಮುಖ್ಯವಾಗಿ ಹೆಚ್ಚು ಬ್ಯಾಕ್ಟೀರಿಯಾಗಳ ಸಂಖ್ಯೆಗಳು ಜಾಸ್ತಿ ಆದಾಗ ಈ ಲ್ಯಾಕ್ಟಿಕ್ ಆಮ್ಲ ಬೆಳೆದು ಇದು ಒಂದು ಆಮ್ಲೀಯ ಹಾಲಾಗಿ ಪರಿವರ್ತನೆ ಆಗಿ ಈ ಹಾಲು ಕೂಡ ಒಂದು ವಾಸನೆಯನ್ನ ಕೊಡುತ್ತೆ. ಆಮೇಲೆ ಇನ್ನೊಂದು ಮೊಳಕೆ ಕಟ್ಟಿದ ಹಾಲು ಅಂತ ಕರೀತಾರೆ, ಇದನ್ನ ಮಾಲ್ಟಿ ಫ್ಲೇವರ್ ಅಂತ ಕೂಡ ಕರೀತಾರೆ. ಇದು ಮುಖ್ಯವಾಗಿ ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕೋಕಸ್ ಲ್ಯಾಕ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾಗಳಿಂದ ಈ ಒಂದು ದುರ್ವಾಸನೆ ಕೂಡ ಬರುತ್ತೆ. ಆಮೇಲೆ ಇನ್ನೊಂದು ಕಮಟು ಗಟ್ಟಿದ ಹಾಲು ಅಥವಾ ಜಿಡ್ಡುನಾಥ ಹಾಲು ಅಥವಾ ರ್ಯಾನ್ಸಿಡ್ ಫ್ಲೇವರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವೋ ಇದು ಕೂಡ ಒಂದು ದುರ್ವಾಸನೆ ಕೂಡ ಬರುತ್ತೆ. ಇದು ಮುಖ್ಯವಾಗಿ ಕೊಬ್ಬಿನ ಮೇಲೆ ಪರಿಣಾಮ ಬೀರೋದ್ರಿಂದ ಈ ಒಂದು ವಾಸನೆ ಬರುತ್ತೆ. ಹಾಗೇನೆ ಉಪ್ಪಿನ ವಾಸನೆ ಹಾಲು, ಹಾಲಿನಲ್ಲಿ ಉಪ್ಪಿನಂಶ ಇದೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಇದು ಮುಖ್ಯವಾಗಿ ಹಸುವಿನ ಹಾಲು ಕೊಡುವ ಕೊನೆಯ ಸಂದರ್ಭದಲ್ಲಿ, ಇಂಥ ಒಂದು ವಯಸ್ಸಾದ ಹಸು ಅಥವಾ ಹಾಲು ಕೊಡುವ ಕೊನೆಯ ಸಂದರ್ಭದಲ್ಲಿ ಹೆಚ್ಚು ಲವಣಗಳು ಸೇರೋದ್ರಿಂದ ಈ ತರ ಒಂದು ವಾಸನೆ ಕೂಡ ಕಂಡು ಬರುತ್ತೆ. ಆಮೇಲೆ ಬಿಟ್ಟರ್ ಟೇಸ್ಟ್, ಹುಳಿ ಅಂತ ನಾವ್ ಏನ್ ಹೇಳ್ತೀವಿ ಇದು ಕೂಡ ಬರೋದು, ಇದು ಕಳೆಗಳು, ಹುಳಿಯಾದ ಕಳೆಗಳು ತಿನ್ನೋದ್ರಿಂದ ಹಸು ಈ ತರ ಒಂದು ದುರ್ವಾಸನೆಗಳು ಕೂಡ ನಾವು ಕಂಡು ಬರ್ತೀವಿ. ಸೊ ಇವೆಲ್ಲ ನಾನು ಹೇಳೋದೇನು ಅಂದ್ರೆ ಈ ದುರ್ವಾಸನೆ ಅಥವಾ ಹಾಫ್ ಫ್ಲೇವರ್ ಅಥವಾ ಡಿಫೆಕ್ಟ್ಸ್ ಫ್ಲೇವರ್ ಅಂತ ಏನು ಹಾಲಿನಲ್ಲಿ ನಾವು ಕರಿತೀವೋ ಇವೆಲ್ಲವೂ ಕೂಡ ನಾವು ಇದು ನಮ್ಮಿಂದ ನಾವು ಮಾಡ್ಕೊಂತ ಒಂದು ವಾಸನೆ ಹೊರತು ಇದು ಶುದ್ಧವಾದ ಹಾಲು ತನ್ನ ದೇಹ ತನ್ನ ಕಸುವಿನಿಂದಾಗ್ಲಿ ತನ್ನ ಎಮ್ಮೆಯಿಂದಾಗ್ಲಿ ಇದು ಯಾವುದೇ ತರವಾದ ದುರ್ವಾಸನೆಗಳು ಕಂಡು ಬರಲ್ಲ. ಇಲ್ಲಿ ನಾವು ಯಾವ ತರ ಹಾಲನ್ನ ನಾವು ಬಳಕೆ ಮಾಡ್ತೀವಿ, ಯಾವ ತರ ಉತ್ಪಾದನೆ ಮಾಡ್ತೀವಿ, ಯಾವ ತರ ಶೇಖರಣೆ ಮಾಡ್ತೀವಿ ಇವೆಲ್ಲರ ಮೇಲೆ ಈ ವಾಸನೆ ಕೂಡ ಅವಲಂಬಿಸಿರುತ್ತೆ. ಹೇಗೆ ಇದನ್ನ ತಡೆಗಟ್ಟುವಂತದ್ದು? ತಡೆಗಟ್ಟದು ಇಷ್ಟನೆ, ಒಂದು ಶುದ್ಧ ಹಾಲನ್ನ ಉತ್ಪಾದನೆ ಮಾಡಬೇಕು, ವೈಯಕ್ತಿಕವಾಗಿ ಆತನ ಶುಭ್ರತೆ ಇರಬೇಕು, ಕೊಟ್ಟಿಗೆಗಳನ್ನ ಶುಭ್ರತೆ ಇಟ್ಕೋಬೇಕು, ಬಳಸಂತ ಪಾತ್ರೆ ಕೂಡ ಶುಭ್ರವಾಗಿ ಇಟ್ಕೋಬೇಕು. ಆಮೇಲೆ ಕೆಚ್ಚಲನ್ನ ಬಹಳ, ಇವತ್ ನೀವು ಹಳ್ಳಿಗಳಲ್ಲಿ ನೋಡಿದೀರಾ, ಹಳ್ಳಿಗಳಲ್ಲಿ ಕೆಚ್ಚಲು ತೊಳೆಯೋದ್ರೆ ಎರಡು ಸಲ ಹಿಂಗ್ ಅಂದ್ಬಿಟ್ಟು ನೀರ್ ಚಿಮ್ಸ್ಬಿಟ್ರೆ ಕೆಚ್ಚಲು ಕ್ಲೀನ್ ಆಯ್ತು ಅನ್ನೋ ಒಂದು ಭಾವನೆ ಇದೆ, ಅದು ಖಂಡಿತ ತಪ್ಪು. ಆ ಕೆಚ್ಚಲನ್ನ ಮತ್ತೆ ಕೆಚ್ಚಲನ್ನ ಬಹಳ ಚೆನ್ನಾಗಿ ತೊಳಿಬೇಕು. ಆಮೇಲೆ ಆ ಕೆಚ್ಚಲ್ ನೀರು ಪಾತ್ರೆಗೆ ಬೀಳದಂಗ್ ನೋಡ್ಕೋಬೇಕು, ಇದು ಬಹಳ ಮುಖ್ಯವಾದ ವಿಷಯ. ಈ ಒಂದು ನೀರು ಒಂದೇ ಒಂದು ಹನಿ ಹಾಲಿನ ಜೊತೆ ಸೇರಿತು ಅಂದ್ರೆ ನೀವು ಸರಿಸುಮಾರು 50-60 ಸಾವಿರ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ನೀವು ಹಾಲಿಗೆ ಹಾಕ್ತಂಗೆ. ಹಾಗಾಗಿ ತಾವು ಪರಿಶುದ್ಧವಾದ ಹಾಲಿನ ಉತ್ಪಾದನೆ ಮಾಡೋದು ಬಹಳ ಅಷ್ಟೇ ಮುಖ್ಯ ಅಲ್ಲ, ತಾವು ಏನು ಕ್ರಮಗಳನ್ನ ಜರುಗಿಸಿರ ಅನ್ನೋದು ಬಹಳ ಮುಖ್ಯ. ಇದಿಷ್ಟು ಹಾಲಿನ ಉತ್ಪಾದನೆಗೆ ಮತ್ತೆ ಹಾಲಿನ ದುರ್ವಾಸನೆಗೆ ಕಾರಣವಾದಂತಹ ಅಂಶಗಳು. ಹಾಲಿನ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಸರ್, ನಾನು ತಮ್ಗೆ ಈಗಾಗಲೇ ತಿಳಿಸಂಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಾವು ನನ್ನ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ತಮಗೆ ಏನೇ ಹಾಲಿನ ಬಗ್ಗೆ ಕೂಡ ತಾವು ಕೇಳಬಹುದು. ನನಗೆ ನನ್ನ ದೂರವಾಣಿ ಸಂಖ್ಯೆ 9900704695. ಇನ್ನೊಮ್ಮೆ 9900704695. ಒಳ್ಳೆಯದು ಡಾಕ್ಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿನ ಶುಚಿತ್ವ ಮತ್ತು ಹಾಲಿನ ದುರ್ವಾಸನೆಗೆ ವೈಜ್ಞಾನಿಕ ಕಾರಣಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಹಾಲಿನ ದುರ್ವಾಸನೆಗೆ ವೈಜ್ಞಾನಿಕ ಕಾರಣಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪಶುಗಳಲ್ಲಿ ಎಪಿಮಿರಲ್ ಜ್ವರ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ವಿ ಶಿವಕುಮಾರ್ ಹಾಗೂ ಡಾಕ್ಟರ್ ಆರ್ ನೇತ್ರಾ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಹೈನು ಹೊನ್ನು ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 18 22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, ಏಪ್ರಿಲ್ 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಮೇ ಅತ್ಯಂತ ಗರ್ಮಿ ಜಾನಲೇವಾ ಸಾಬಿತ್ ಹೋ ರಹಿ ಹೈ. ಜಲವಾಯು ಪರಿವರ್ತನ, ಶಹರೀಕರಣ, ಇಂಧನ್ ಕಾ ಅತ್ಯಧಿಕ ಉಪಯೋಗ ಔರ್ ಪೇಡೋಂ ಕಾ ಕಟ್ನಾ ಭೀ ಇಸ್ಕಾ ಕಾರಣ ಹೈ ಔರ್ ಭವಿಷ್ಯ ಮೇ ಗರ್ಮಿ ಬದ್ತರ್ ಹೋಗಿ. ಲೂ ಬೇಹದ್ ಖತರ್ನಾಕ್ ಹೈ ಔರ್ ಜ್ಯಾದಾತರ್ ಲೋಗ್ ಇಸ್ ಬಾತ್ ಸೇ ಅಂಜಾನ್ ಹೈ ಕಿ ಯಹ ಜಾನಲೇವಾ ಹೋ ಸಕ್ತಿ ಹೈ. ಗರ್ಮಿ ಸೇ ಬುಜುರ್ಗ, ಗರ್ಭವತಿ ಮಹಿಳಾಯೇ, ಬಚ್ಚೆ, ಬಿಮಾರ್ ಲೋಗ್, ಮಜದೂರ್, ಬೇಘರ್ ಔರ್ ಝೋಪಟಪಟ್ಟಿ ಮೇ ರಹನೆ ವಾಲೆ ಲೋಗ್ ಜ್ಯಾದಾ ಪ್ರಭಾವಿತ ಹೋತೆ ಹೈ, ಪರ್ ಇಸ್ಕಾ ಅಸರ್ ಕಿಸಿಕೋ ಭೀ ಹೋ ಸಕ್ತಾ ಹೈ. ಯಾದ್ ರಖೇ, ಇಲಾಜ್ ಕರಾನೆ ಸೇ ಅಚ್ಛಾ ರೋಕಥಾಮ್ ಜರೂರಿ ಹೈ. ಗರ್ಮಿ ಕೆ ಕಾರಣ ತಬಿಯತ್ ಖರಾಬ್ ಹೋ ತೋ ತುರಂತ ಡಾಕ್ಟರ್ ಯಾ ಚಿಕಿತ್ಸಾಲಯ ಕಾ ಸಂಪರ್ಕ ಕರೇ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಆತ್ಮೀಯರೈತ ಬಂದವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಅನಿತಾ ಎಸ್ಜಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಕೆಳಗರೆ ಇದೊಂದು ಪ್ರಕಟಣೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕೌಶಲ್ಯಾಭಿವೃದ್ಧಿ ನಿಗಮ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ದಿನಾಂಕ 26/4/2022 ಬೆಳಗ್ಗೆ 9 ಗಂಟೆಯಿಂದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಆವರಣ ಸಾಲಗಾಮೆ ರಸ್ತೆ ಹಾಸನ ಇಲ್ಲಿ ನಡೆಸಲಾಗುವುದು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ ಮತ್ತು ಎಲ್ಲಾ ಪದವೀಧರರು ಭಾಗವಹಿಸಿ ಪ್ರಯೋಜನ ಪಡೆಯಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9008509940. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9008509940. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಸಮಯ ಸರಿಯಾಗಿ 6:18. ಈಗ ಕೆಲವು ಜಾಹೀರಾತುಗಳು. ಬುಜುರ್ಗ್ ಗರ್ಮಿ ಸೇ ಜ್ಯಾದಾ ಪ್ರಭಾವಿತ ಹೋತೆ ಹೈ ಕ್ಯೂಂಕಿ ಉನ್ಹೇ ಘರ್ ಬೈಠೆ ಬಿನಾ ಶ್ರಮ ಕಿಯೇ ಭಿ ಲೂ ಲಗ್ ಸಕ್ತಿ ಹೈ. ಉನ್ಕಾ ಶರೀರ್ ತೇಜಿ ಸೇ ಬಢ್ತೆ ತಾಪಮಾನ್ ಕೋ ಸಹ ನಹಿ ಪಾತಾ. ಅಧಿಕ ತಾಪಮಾನ ಉನ್ಕಿ ಮೌಜೂದಾ ಬಿಮಾರಿಯೋ ಕೋ ಔರ್ ಬದ್ತರ್ ಬನಾತಾ ಹೈ. ಗರ್ಮಿಯೋ ಕೆ ದೌರಾನ್ ಬುಜುರ್ಗ್ ಬಾಹರ್ ಕಮ್ ಜಾಯೆ ಔರ್ ಠಂಡೀ ಛಾಂವ್ ವಾಲಿ ಜಗಹೋ ಮೇ ರಹೆ. ಯೆ ಜರೂರಿ ಹೈ ಕಿ ವೇ ಪರ್ಯಾಪ್ತ ಪಾನಿ ಪಿಯೇ ಔರ್ ಹಲ್ಕೆ ರಂಗ್ ಕೆ ಆರಾಮದಾಯಕ ಕಪಡೆ ಪಹನೆ. ಅಗರ್ ಬುಜುರ್ಗ್ ಕೋ ತೇಜ್ ಬುಖಾರ್, ಸರ್ದರ್ದ್, ಚಕ್ಕರ್, ಕಮ್ಜೋರಿ, ಉಲ್ಟಿ ಉಬಕಾಯೆ ಯಾ ಮನ್ ಭ್ರಮಿತ ಹೋ ತೋ ಯೆ ಲೂ ಲಗ್ನೆ ಕೆ ಲಕ್ಷಣ ಹೋ ಸಕ್ತೆ ಹೈ. ಲೂ ಲಗ್ನಾ ಜಾನ್ಲೇವಾ ಹೋ ಸಕ್ತಾ ಹೈ. ತುರಂತ 108 ಪೇ ಫೋನ್ ಕರ್ ಆಂಬ್ಯುಲೆನ್ಸ್ ಬುಲಾಯೆ ಯಾ ಉನ್ಹೇ ನಜದೀಕಿ ಅಸ್ಪತಾಲ್ ಲೇ ಜಾಯೆ. ಸತರ್ಕ ರಹಿಯೇ, ಸುರಕ್ಷಿತ ರಹಿಯೇ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗು ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ರು ಸೂಪರ್ರು. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಕೇಳುಗರೆ, ಈಗ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಈ ಸಂಜೆ ಪ್ರಸಾರದಲ್ಲಿ 6:20 ಗೀತ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.